15, 16 and 17 ತಾರೀಕು ಮೂರು ದಿನದಂದು ನಾನು ಈ 002 ಅರ್ಜುನ್ ಹೊಸ ತಳಿಯ ತೊಗರಿಯನ್ನು ನಾಟಿ ಮಾಡಿದ್ದು. ಇದು ಸಾಲಿನಿಂದ ಸಾಲಿಗೆ 10 feet ಅಂತರದಲ್ಲಿ ಹಾಗೂ ಗಿಡದಿಂದ ಗಿಡಕ್ಕೆ 2.5 feet ಅಂತರದಲ್ಲಿ ನಾಟಿ ಮಾಡಿದ್ದೇನೆ. ಅರ್ಜುನ್ 002 ತೊಗರಿ ತಳಿಯನ್ನ ಯಾಕೆ ಇದು ನಿಮ್ಗೆ ಹೇಗೆ ಗೊತ್ತಾತಿ ತಳಿ ಬಗ್ಗೆ ಇದನ್ನ ಹಾಕ್ಬೇಕಂತ ಯಾಕೆ ಬಂತು ನಿಮಗೆ? ಈ ನಮ್ಮ ಭಾಗದಲ್ಲಿ 2 variety ತೊಗರಿ ಬೆಳೀತಾರೆ ಸರ್. ಹೌದು, ಗುಲ್ಯಾಳ ಮತ್ತು TSR ಅನ್ಬಿಟ್ಟು. TS3R ಅಂತ ಒಂದ್ ತಳಿ ಅದನ್ನು ಬೆಳೀತಾರೆ. ಅದೊಂದು ಮತ್ತೆ ಗುಲ್ಯಾಳ ಅಂತ ಎರಡು ತಳಿಯನ್ನ ನಮ್ಮ ಭಾಗದಲ್ಲಿ ರೈತ ಬಂಧುಗಳು ಪ್ರತಿ ವರ್ಷ ಬೆಳೀತಾ ಇದ್ದು ನಾವು ಕೂಡ ಮುಂಚೆ ಬೆಳೀತಾ ಇದ್ವಿ. ಹೋದ ವರ್ಷ ನಮ್ಮ ಆತ್ಮೀಯ ಸ್ನೇಹಿತರಾದಂತ ನಮ್ಮ ಬಸಾಪುರ ಶಾಣಗೌಡರು ನಾವು ಗೊರೆಬಳ ಗ್ರಾಮದಲ್ಲಿ ಅಲ್ಲಿ ಪ್ರಗತಿಪರ ರೈತರನ್ನ ಭೇಟಿಯಾಗಿದ್ವಿ, ನಾಗರಾಜ್ ಅನ್ಬಿಟ್ಟು. ಆ ರೈತರು ಹೋದ ವರ್ಷ ಈ 002 ಅರ್ಜುನ್ ತಳಿಯ ಬೀಜನ ನಾಟಿ ಮಾಡಿದ್ದು ಒಳ್ಳೆ ಫಸಲನ್ನು ಅವ್ರು ತೆಗೆದಿದ್ದು ಮಾಹಿತಿ ಗೊತ್ತಾಗಿ ಅವರು ಹೊಲಕ್ಕೆ ಹೋಗಿ ಬಟ್ಟಿ ನೋಡಿದಾಗ ಈ ವರ್ಷ ಕೂಡ ಅವ್ರು ನಾಟಿ ಮಾಡಿದ್ರು. ಸೊ ಅವ್ರ ಹತ್ರ ಬೀಜ ತೆಗೆದುಕೊಂಡು ಬಂದು ನಾವು ನಾಟಿ ಮಾಡಿದೀವಿ, ಊರಿಸಿದ್ದೇವೆ. ಇದು ಸುಮಾರು ನಾಟಿ ಮಾಡಿದ ಒಂದು ತಿಂಗಳಲ್ಲಿ ಮೇಲ್ಭಾಗದಲ್ಲಿ ಕುಡಿ ಅಂತ ನಾವಂತೀವಿ, ಅದನ್ನ ಪ್ರೋನಿಂಗ್ ಅಂದ್ರೆ ಕೈಯಿಂದನೇ ಅದನ್ನ ಚಿವುಟಿಬೇಕು ಫಸ್ಟ್ ಟೈಮ್. ಸೊ ಅದು ಸ್ಟೆಮ್ ಒಂದೇ ಬಂದಿರುತ್ತೆ ಸ್ಟ್ರೇಟ್ ಆಗಿ. ಸೊ ಅದು ಬ್ರಾಂಚಸ್ ಎಲ್ಲ ಸೈಡ್ ಬಂದ್ಬಿಟ್ಟು ಸುಮಾರು 2 ತಿಂಗಳ ಅಂತರದಲ್ಲಿ ಮತ್ತೆ ಸುಮಾರು 15-25 ಬ್ರಾಂಚ್ ಬಂದಿರ್ತವೆ. ಅದರಲ್ಲಿ ಮೇಲ್ಭಾಗದಲ್ಲಿ ಇರತಕ್ಕಂತ ಕುಡಿನೆಲ್ಲ ಚೂಟ್ ಹಾಕಿದ್ವಿ, ಆ ಗಿಡ ವೈಡ್ ಆಗಿ ಬಂತು. ಸೊ ವೈಡ್ ಆಗಿ ಬಂದ್ಬಿಟ್ಟು ಸಾಲಿಂದ ಸಾಲಿಗೆ ನಾವೇನು 10 feet ಅಂತರದಲ್ಲಿ ನಾಟಿ ಮಾಡಿದಂತ ಬೀಜ, ಸೊ ಈಗ ಮಧ್ಯದಲ್ಲಿ ಎಣ್ಣೆ ಹೊಡ್ಲಿಕ್ಕೆ ಹೋಗಕ್ಕೂ ಸಾಧ್ಯ ಇಲ್ಲ, ಅಷ್ಟು ದಡಸಾಗಿ ಸಮೃದ್ಧಿಯಾಗಿ ಬೆಳೆದಿದೆ. ಹೌದು ಸರ್. ಈಗ ನಾಗರಾಜ್ ಅವರು ತಾವು ಹಾಕಿದ್ರು, ನಮ್ಮ ನಿಮ್ಮ ಸ್ನೇಹಿತ ಹಾಕಿದ್ರು ಅಂತಂದ್ರೆ ಅವ್ರಿಗೆ ಇಳುವರಿ ಎಷ್ಟು ಬಂತು ಈ ಅರ್ಜುನ್ 002 ತಳಿದು? ಸೊ ಹೋದ ವರ್ಷ ಅವರು ಹೇಳಿದ ಪ್ರಕಾರ ಸುಮಾರು 10-15 quintal ವರೆಗೆ ಅವರು ಬೆಳೆದಿದ್ದಾರೆ. ಆ ನೀರಾವರಿ ಪ್ರದೇಶವಿದ್ದು ಸುತ್ತಲೂ ಅವರು ಟ್ರೆಂಚ್ ಎಲ್ಲ ತೆಗೆದು ಮಧ್ಯದಲ್ಲಿ ಈ ನಾವು ದಾಳಿಂಬ್ರಿ ಮತ್ತು ಪಪ್ಪಾಯಿಗೆ ಏನ್ ಬೆಡ್ ಹೊಡಿತೀವಲ್ರಿ, ಆತರ ಬೆಡ್ ಹೊಡೆದ್ಬಿಟ್ಟು ಆ ಮೇಲ್ಭಾಗದಲ್ಲಿ ಅವರು ನಾಟಿ ಮಾಡಿ ಅದಕ್ಕೆ ಡ್ರಿಪ್ ಹಾಕಿದ್ದಾರೆ. ಸುಮಾರು 10-15 quintal ಮೇಲ್ ಹೆಚ್ಚಿಗೂ ಅವರು ಇಳುವರಿ ಪಡೆದಿದ್ದನ್ನು ನಾವು ಕೇಳಿದೀವಿ. ಈ ವರ್ಷ ನಾವು ನಾಟಿ ಮಾಡಿರ್ತಕ್ಕಂಥದ್ದು ಬೋರ್ವೆಲ್ ಹರಿ ನೀರನ್ನ ಹಾಯಿಸಿದೀವಿ ನಾವು, ಡ್ರಿಪ್ ಹಾಕಿಲ್ಲ. ಸುಮಾರು ಮುಂಚೆ ಜೂನ್ ಜುಲೈ 2 ತಿಂಗಳಲ್ಲಿ ಸುಮಾರು 2 ಬಾರಿ ಮಾತ್ರ ನೀರ್ ನಾವು ಹಾಯಿಸಿದೀವಿ. ಸೊ ಕಂಟಿನ್ಯೂಸ್ ಮಳೆ ಬಂದಿರೋದ್ರಿಂದ ಮತ್ತೆ ಮಧ್ಯದಲ್ಲಿ ನಮ್ಗೆ ನೀರು ಹಾಯಿಸಲಿಕ್ಕೆ ಅವಕಾಶ ಏನು ಬೇಕಾಗಲಿಲ್ಲ, ಅವಶ್ಯ ಬೀಳಲಿಲ್ಲ. ಜನವರಿ ಮತ್ತು ಫೆಬ್ರವರಿಯಲ್ಲಿ ಮತ್ತೆ 3 ಬಾರಿ ನೀರನ್ನ ಹಾಯಿಸಿದೀವಿ. ಈಗ ಸಮೃದ್ಧಿಯಾಗಿ ಬಂದಿದೆ. ಒಂದು ಕಾಯಿಗೆ 5 ಕಾಳು ಅದು ಬೀಜ ಬರುತ್ತೆ ಸರ್. ತೊಗರಿ ಉದ್ದ ಇದೆ ಕಾಯಿ ಸ್ವಲ್ಪ ಉದ್ದ ಇದೆ ಸರ್, ಉದ್ದ ಇದೆ, ಸಮೃದ್ಧಿ ಹೆಲ್ದಿ ಆಗಿದೆ. ಸ್ಟೆಮ್ ಅದರ ಕಾಂಡ ಸುಮಾರು ಕಬ್ಬಿನ ದಿನ ಇದೇನಿರುತ್ತಲ್ಲ ಗಣಿಕೆ ಇರುತ್ತಲ್ರಿ, ಕಬ್ಬಿನ ಗಣಿಕೆ, ಅದಕ್ಕಿಂತ ಹೆಚ್ಚಿನ ಸೈಜ್ ನಲ್ಲಿ ಆ ಸ್ಟೆಮ್ ಇದೆ, ಆತರ ಇದೆ. ಈಗ ಅದು ಕಾಳು ಕೂಡ ನಾವು ಒಂದಿಷ್ಟು ತೆಗೆದು ಓಪನ್ ಮಾಡಿ ನೋಡಿದ್ರು, ವೇಟ್ ಇದೆ ಕಾಳು, ವಜ್ಜೆ ಇದೆ, ತೂಕ ಇದೆ, ತೂಕ ಇದೆ. ಇದು ಕಾಳು ಬಂದ್ಬಿಟ್ಟು ಕೆಂಪು ಕಲರ್ ಇದೆ ಸರ್. ಈ ತಿಂಗಳ ಕೊನೆಯಲ್ಲಿ ನಾವು ಇದನ್ನ ಹಾರ್ವೆಸ್ಟ್ ಮಾಡ್ತೀವ್ರಿ, ಯಾಕಂದ್ರೆ 1 ತಿಂಗಳು ಲೇಟ್ ಆಯ್ತು ನಮ್ದು. ಆಕ್ಚುಲಿ ನಾಟಿ ಮಾಡ್ಬೇಕಿದ್ರೆ ಅವ್ರು ನೋಡ್ಕೊಂಡ್ಬಂದು ಅದೆಲ್ಲ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಲಿಕ್ಕೆ 1 ತಿಂಗಳು ಲೇಟ್ ಆಯ್ತು. ಹಿಂಗಾಗಿ ನಾವು ಈ ಫೆಬ್ರವರಿ ಎಂಡ್ ಒಳಗಡೆ ಇದನ್ನ ರಾಶಿ ಮಾಡ್ತೀವಿ ಸರ್. ನಮ್ಮ ಅಂದಾಜು 10 quintal ಮೇಲ್ಪಟ್ಟು ಒಂದ್ ಎಕರೆಗೆ ಬರುವಂತ ನಿರೀಕ್ಷೆಯಲ್ಲಿದ್ದೇವೆ. ಸೊ ಈ ಉತ್ತಮ ತಳಿ ಪರಿಚಯಿಸಿದಕ್ಕಾಗಿ ಮತ್ತು ಕಂಪನಿ ವತಿಯಿಂದ ಅವ್ರು ತರಿಸಿಕೊಟ್ಟದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತು ರೈತ ಬಂಧುಗಳು ಈ ತರ ಉತ್ತಮ ತಳಿ ಇಳುವರಿ ಬರತಕ್ಕಂತ ತಳಿ ಬೀಜಗಳನ್ನು ತೆಗೆದುಕೊಂಡು ನಾಟಿ ಮಾಡಿದ್ರೆ ಹೆಚ್ಚಿನ ಲಾಭಾಂಶವನ್ನು ಪಡಿಬಹುದು ಅಂತಂದು ನನ್ನ ಅನಿಸಿಕೆ ಸರ್. ಈಗ ತಾವು ಮಾಮೂಲು ತಳಿಗಳನ್ನು ಬೆಳಿತೀರಿ, TS3R ತಳಿ, ಗುಳ್ಯಾಳ ತಳಿ ಅಂತ ಹೇಳಿದ್ರಲ್ಲ, ಅದು ಒಂದ್ ಎಕರೆಗೆ ಇಳುವರಿ ಎಷ್ಟು ಕೊಡ್ತದ? ಸೊ ಈ ಪ್ರತಿ ವರ್ಷ ನಾವು ತೊಗರಿ ಮಾಡೋದ್ರಿಂದ ಸುಮಾರು 6-7 ವರ್ಷ ತೊಗರಿ ಕಂಟಿನ್ಯೂಸ್ ರೈತ ಬಂಧುಗಳು ಅದನ್ನ ತೊಗರಿ ನಾಟಿ ಮಾಡೋದ್ರಿಂದ ಈಗ ಇಳುವರಿ ಕೂಡ 2 quintal 3 quintal ಒಳಗಡೆ ಬರ್ತಾ ಇದೆ ಸರ್. ಪ್ರತಿ ವರ್ಷ ಅದನ್ನೇ ತೊಗರಿ ಮಾಡೋದ್ರಿಂದ, ಪ್ರತಿ ವರ್ಷ ಈ ವರ್ಷ ತೊಗರಿ ಹಾಕಿದ್ರೆ ಮುಂದಿನ ವರ್ಷ ಸೂರ್ಯಪಾನ ಹತ್ತಿ ಈ ತರ ಮಾಡೋದ್ರಿಂದ ಇಂಟರ್ ಕ್ರಾಪ್ ಮಾಡೋದ್ರಿಂದ ಸೊ ಭೂಮಿ ಫಲವತ್ತತೆ ಉಳಿತದೆ. ಸೊ ಈ ವರ್ಷ ಎಲ್ಲಾ ರೈತ ಬಂಧುಗಳನ್ನ ನಾವು ವಿಚಾರಿಸಲಾಗಿ ಈವನ್ ನಮ್ಮ ಭೂಮಿಯಲ್ಲಿ ಕೂಡ ಕೆಲವು 4-5 ಎಕರೆ ತೊಗರಿ ಗುಲ್ಯಾಳ TSR ಹಾಕಿದ್ವಿ ಸರ್. 2 quintal ಒಳಗಡೆ ಬಂದಿದೆ ಒಣಬೇಸಾಯದಲ್ಲಿ ಈ ವರ್ಷ. ಅಂದ್ರೆ ಉತ್ತಮ ತಳಿ ಆಮೇಲೆ ವರ್ಷ ವರ್ಷ ಪ್ರತಿ ವರ್ಷ ಬೆಳೆ ಚೇಂಜ್ ಮಾಡೋದ್ರಿಂದ ಹೆಚ್ಚಿನ ಇಳುವರಿ ನಿರೀಕ್ಷೆಯನ್ನು ಮಾಡಬಹುದು ಸರ್ ನಾವು. ಈಗ ನೋಡ್ರಿ, ಇದು ಅರ್ಜುನ್ 002 ತೊಗರಿ ತಳಿಯನ್ನ ಸಾಲಿನಿಂದ ಸಾಲಿಗೆ 10 feet, ಸಾಲಿನಲ್ಲಿ ಸಸಿಯಿಂದ ಸಸಿಗೆ 2.5 feet ಅಂತರ ಹಾಕಿ ನಾಟಿಯನ್ನ ಮಾಡಿದಿರ್ತಾವು. ಈಗ ಗಿಡವನ್ನು ನೋಡಿದ್ರೆ ಎಲ್ಲಾ ಸಾಲಲ್ಲಿ ಕೂಡಿ ಅದಕ್ಕೆ ಎಣ್ಣೆ ಹೊಡಿಲಿಕ್ಕೆ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ಬೆಳೆದಿದೆ. ಇದಕ್ಕೆ ಏನೇನು ಒಂದು ಪೋಷಕಾಂಶಗಳನ್ನ ಅಥವಾ ಏನು ಕೊಟ್ಟಿರದಿಕ್ಕೆಲ್ಲ? ಇದು ಹೋದ ವರ್ಷ ನಾನು 2-3 ವರ್ಷದ ಕಂಟಿನ್ಯೂಸ್ ಬಾಳೆ ತೋಟ ಇತ್ತು ಸರ್. ಅದು ಸೊ ಆ ಬಾಳೆ ತೋಟದಲ್ಲಿ ಎಲೆಯನ್ನು ಉದುರಿ ಇರ್ತಲ್ಲ ಸರ್, ಸೊ ಅದು ಫರ್ಟಿಲಿಟಿ ಇದೆ ಲ್ಯಾಂಡ್. ಸೊ ಇದು ನಾವು ಸಾಲಿಂದ ಸಾಲಿಗೆ 10 ಫೀಟ್ ಗಿಡದಿಂದ ಗಿಡಕ್ಕೆ 2.5 ಫೀಟ್ 2-2 ಬೀಜ ಉರಿದೀವಿ ಸರ್. ಎರಡೆರಡು ಬೀಜ ಉರೋ ಉದ್ದೇಶ ಏನಂತಂದ್ರೆ ಅಕಸ್ಮಾತ್ ಒಂದು ಏನಾದ್ರು ಬೀಜ ನಾಟಿಲ್ಲ ಅಂದ್ರೆ ಗ್ಯಾಪ್ ಆಯ್ತಂದ್ರೆ 5 ಫೀಟ್ ಆಗಿ ಬಿಡ್ತಾರೆ ಮಧ್ಯದಲ್ಲಿ ಒಂದು ಬೀಜ ಹೋಗ್ಬಿಡ್ತಂದ್ರೆ. ಸೊ ಹಿಂಗಾಗಿ 2-2 ಬೀಜ ಊರಿ ಸುಮಾರು ಒಂದು ತಿಂಗಳವರೆಗೂ ಅದನ್ನು ವೇಟ್ ಮಾಡಿ ಯಾವ್ದು ಹೆಲ್ದಿ ಇರ್ತದೆ ಆರೋಗ್ಯಕರವಾಗಿರ್ತದೆ ಅದನ್ನ ಬಿಟ್ಟು ಇನ್ನೊಂದ್ ಇರತಕ್ಕಂಥದನ್ನ ಅದನ್ನ ಕೀಳ್ತೀವಿ ಸರ್. ಸೊ ಕೀಳೋದ್ರಿಂದ ಪ್ರತಿಯೊಂದು 2.5 ಫೀಟ್ಗೆ ಒಂದೊಂದು ಅಂತರದಲ್ಲಿ ನಾವು ಸಸಿಯನ್ನು ಕಾಣಬಹುದು ಸರ್. ಇದರಲ್ಲಿ ಈಗ ಇದರಲ್ಲಿ ರಾಸಾಯನಿಕ ಗೊಬ್ಬರ ನಾವು ಒಂದು ಬಾರಿ ಮಾತ್ರ 17-17-17 ಮೇಲ್ ಗೊಬ್ಬರ ಕೊಟ್ಟಿದ್ದೀವಿ ಸರ್. ಎಷ್ಟು ದಿವಸ ಕೊಟ್ರಿ, ಎಷ್ಟು ಕೊಟ್ರಿ ಒಂದೊಂದು ಎಕರೆಗೆ? ಒಂದು ಎಕರೆಗೆ 50 ಕೆಜಿ ಕೊಟ್ಟಿದ್ದೀನಿ ಸರ್. ಅಷ್ಟೇ ಸರ್, 1 ಎಕರೆಗೆ 50 ಕೆಜಿ ಮೇಲ್ ಗೊಬ್ಬರ ಕೊಟ್ಟಿದ್ದೀನಿ. ಆಮೇಲೆ ಪ್ರತಿ ಯಾವಾಗ ಹೂ ಬಿಟ್ಟು ಸಣ್ಣಾಗಿ ಎಳೆ ಕಾಯಿ ತರ ಆಗ್ತದೆ ಗ್ರೀನಿಶ್, ಸೊ ಅವಾಗಿಂದ ಸ್ಪ್ರೇ ಮಾಡಿದೀವಿ. ಸುಮಾರು ಒಂದು 6 ಸಲ ಸ್ಪ್ರೇ ಮಾಡಿದೀನಿ ಸರ್. ಏನು ಸಿಂಪರಣೆಗಳು ಅಂದ್ರೆ ಏನು ನ್ಯೂಟ್ರಿಯಂಟ್ ಸಿಂಪರಣೆ ಮಾಡಿದ್ರು, ಕೀಟನಾಶಕ ರೋಗನಾಶಕ ಮಾಡಿದ್ರೆ ಏನ್ ಮಾಡಿದ್ರು? ಮೈಕ್ರೋ ನ್ಯೂಟ್ರಿಯಂಟ್ ಅನ್ನು ಸ್ಪ್ರೇ ಮಾಡಿದ್ರೆ, ಆಮೇಲೆ GD ಇದು ಬರ್ಲಿಕ್ಕೆ ಪ್ರೊಫೆಕ್ಸ್ ಅಂತ ಇದು ಮಾಡಿದೀನಿ. ಆಮೇಲೆ ಈ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಶಾವಿಗೆ ಅಂತಂದ ಏನ್ ಹೇಳ್ತೀವಿ, ಸೊ ಅದನ್ನ ಸುಮಾರು 5 ಸಲ ಸ್ಪ್ರೇ ಮಾಡಿದೀನಿ ಸರ್. ಸೊ ಯಾವ್ದೇ ಈ ಡಿಸೆಂಬರ್ ಜನವರಿ ಫೆಬ್ರವರಿ ಈ ತರ ಬರೋದ್ರಿಂದ ಹುಳುಗಳ ಕೀಟ ಬಾಧೆನು ಕಡಿಮೆ ಸರ್. ಥಂಡಿ ಇರೋದ್ರಿಂದ, ಚಳಿ ಇರೋದ್ರಿಂದ ಅಂದ್ರು ನಾವು ಮುಂಜಾಗ್ರತಾ ಕ್ರಮವಾಗಿ ಕಾಯಿ ಕೊರಕು ಹುಳ ಅದೆಲ್ಲ ಬರಬಾರ್ದು ಅಂದ್ಬಿಟ್ಟು 5-6 ಬಾರಿ ನಾವು ಸ್ಪ್ರೇ ಮಾಡಿದೀವಿ ಸರ್. ಯಾವ್ದೇ ಒಂದು ಟ್ರಾಕ್ಟರ್ ಮುಖಾಂತರ ಸ್ಪ್ರೇ ಮಾಡಿಲ್ಲ, ಯಾಕಂದ್ರೆ ಎತ್ತರ ಬಹಳ ಬೆಳೆಯೋದ್ರಿಂದ ಗನ್ ಮುಖಾಂತರನೇ ಇದನ್ನ ಸ್ಪ್ರೇ ಮಾಡಿದೀವಿ ಸರ್. ಎಷ್ಟು ಎತ್ತರ ಅಂದಾಜು ಕಾಣಿಸ್ತದೆ ನಿಮ್ ನೋಡ್ಲಿಕ್ಕೆ? ಭಯಂಕರ ತೊಗರಿ ಗಿಡಗಳು ಬಹಳ ಚೆನ್ನಾಗಿದಾವೆ. ಎಷ್ಟು ಅಂದಾಜು, ಒಂದು 10 ಫೀಟ್ ಇರಬಹುದ? 10 ಫೀಟ್ ಇಲ್ಲ ಸರ್, 7-8 ಫೀಟ್ ವರೆಗೂ ಇದೆ. ಬಟ್ ವಿಡ್ತ್ ಮಾತ್ರ ಸರ್, ನಾಟಿ ಮಾಡಿದಂತ ಸಸಿ ಗಿಡದಲ್ಲಿ ನಿಂತು ಎಡಭಾಗ ಮತ್ತು ಬಲಭಾಗಕ್ಕೆ ನಾವು ಕೈ ಇದು ಮಾಡಿದ್ರೆ ಇನ್ನು ಕೊನೆ ಉಳಿತೇವೆ ಸರ್. ಅಷ್ಟು ಕೊಲ್ಲೆ ಹೊಡೆದ ಪಡ್ಲು ಹೊಡೆದ ದೂರ ಹೋಗ್ಬಿಟ್ಟಿದೆ. ಹೌದು ಸರ್, ಸುಮಾರು ಒಂದು ಗಿಡ 10 ಫೀಟ್ ವರೆಗೂ ವಿಡ್ತ್ ಬರುತ್ತೆ ಸರ್. ಆಗ್ಲೇ ಸೊ 10 ಫೀಟ್ ಅಂತಂದ್ರೆ ಈ ಮಧ್ಯದಲ್ಲಿ ಹಾಕಿರತಕ್ಕಂತ 10 ಫೀಟ್, ಈ ಕಡೆ ಹಾಕಿದ್ರೆ ಲೆಫ್ಟ್ ಇರತಕ್ಕಂತ 10 ಫೀಟ್ ಅಂದಾಗ ನಾವು ತಿರುಗಾಡ್ಲಕ್ಕ ಸಾಧ್ಯನೇ ಆಗದಿರತಕ್ಕಂತ ಸಮೃದ್ಧಿಯಾಗಿ ಬೆಳೆ ಬಂದಿದೆ ಸರ್. ಎಷ್ಟು ಸಲ ಕುಡಿಯನ್ನ ಚೂಟಿದ್ರಿ ತೊಗರಿ ಬೆಳೆಯಲ್ಲಿ? 1 ತಿಂಗಳಿಗೆ ಸ್ಟಾರ್ಟಿಂಗ್ ನಾಟಿ ಮಾಡಿ 1 ತಿಂಗಳದಲ್ಲಿ ಸರ್, 1.5-2 ಫೀಟ್ ಒಳಗಡೆ ಇರ್ತದೆ ಹೆಚ್ಚು ಕಡಿಮೆ. ಅದ ನಂತರ 2 ತಿಂಗಳ ನಂತರ 2 ಬಾರಿ ಟೋಟಲಿ ಎಲ್ಲ ಕುಡಿ ಚೂಟಿ ಈಗ ಅದು ವೈಡ್ ಆಗಿ ಬಂದಿದೆ ಸರ್. ಗಿಡ ಹಿಗ್ಗಿದೆ, ಚೆನ್ನಾಗಿದೆ ಸರ್ ಬೆಳೆ ಮಾತ್ರ. ಈಗ ಈ ಒಂದು ಅರ್ಜುನ್ 008 ತೊಗರಿ ತಳಿಯ ಒಂದು ಕಾಳಗಳನ್ನು ನೋಡಿದಾಗ ಇದು ಕೆಂಪು ತೊಗರಿನಾ ಅಥವಾ ಬಿಳಿ ತೊಗರಿನಾ? ಗುಣಮಟ್ಟ ಹೇಗೆ ಇದರದು, ಒಂದು ಕ್ವಾಲಿಟಿ ಅಂತ ಹೇಳ್ತೇವೆ ನಾವು ಕ್ವಾಲಿಟಿ? ಕೆಂಪು ಬಣ್ಣದ ತೊಗರಿ ಸರ್, ಶೈನಿಂಗ್ ಇದೆ, ಥಿಕ್ನೆಸ್ ಇದೆ, ದಪ್ಪ ಇದೆ, ಆಮೇಲೆ ವೇಟ್ ಕೂಡ ಇದೆ, ವಜ್ಜೆ ಕೂಡ ಇದೆ. ಈ ಕೆಲವೊಂದು ಕಾಳು ಒಣ ಕಾಳು ಏನಾಗಿದೆ ಈಗ ಆಲ್ರೆಡಿ ಅದನ್ನ ತೆಗೆದು ನೋಡಿದೀವಿ ನಾವು. ಸೊ ಥಿಕ್ನೆಸ್ ಈ ಗುಲ್ಯಾಳ TSR ಗಿಂತ ಗುಣಮಟ್ಟ ಚೆನ್ನಾಗಿದೆ, ದಪ್ಪ ಕಾಳು ಇದೆ, ಚೆನ್ನಾಗಿದೆ, ಕೆಂಪು ತಳಿ ಇದೆ, ಶೈನಿಂಗ್ ಇದೆ ಸರ್. ಇಳುವರಿ ಏಟು ಒಂದು 10 ಕ್ವಿಂಟಲ್ ಬರಬಹುದಾ ನಿಮ್ದು ಎಕರೆಗೆ? 10 ಕ್ವಿಂಟಲ್ಗೂ ಮೇಲ್ಪಟ್ಟು ಅಂತ ನಾವು ನಿರೀಕ್ಷೆಯಲ್ಲಿದ್ದೀವಿ ಸರ್. ಈ ತಿಂಗಳ ಕೊನೆ ಹಂತದಲ್ಲಿ ನಾವು ರಾಶಿ ಇದು ಮಾಡ್ತೀವಿ ಸರ್. ಎಷ್ಟು ಎಕರೆ ಹಾಕಿದಿರಿ? ಇದು ಒಟ್ಟು 12 ಎಕರೆ ಹಾಕಿದ್ದೀನಿ ಸರ್. 12 ಎಕರೆಯಲ್ಲಿ ಒಂದು 3 ಎಕರೆ ನವೆಂಬರ್ ಡಿಸೆಂಬರ್ ನಲ್ಲಿ ಸ್ವಲ್ಪ ಮಳೆ ಜೋರಾಯ್ತು ಸರ್, ಹಂಗಾಗಿ ಆದಾಗ ಅದು ಭೂಮಿ ನಾಲ ಪಕ್ಕದಲ್ಲಿದೆ, ಆ ನಾಲದ ನೀರು ಹೆಚ್ಚಾಗಿ ಎಕ್ಸಸ್ ಆಗಿ ಬಂದು ಅದು ಸಿಡಿಯಾಗಿ ಹೋಗ್ಬಿಡ್ತೀವಿ ನೀರಾಗಿ. ಹೌದು ಸರ್, ಹೌದು ಸರ್. ಈಗ ಇದಕ್ಕೆ ನೋಡ್ರಿ ಇಷ್ಟು ಎತ್ತರ ಬೆಳೆದ ಕಾಯಿಗಳ ಗಾತ್ರ ಎಲ್ಲ ಜಾಸ್ತಿ ಇರೋದ್ರಿಂದ ಇದಕ್ಕೇನು ಸಾಲಿಗೆ ಮಣ್ಣದು ಏರಿ ಹಾಕಿದ್ರೆ? ಏನಿಲ್ಲ ಸರ್, ಆ ಭೂಮಿನೇ ಕಪ್ಪು ಭೂಮಿ ಇದೆ, ಕೆರಿ ಭೂಮಿ ಇದೆ, ಸುಮಾರು 2 ಊರಿನ ನೀರೆಲ್ಲ ಬರುತ್ತೆ ಸರ್. ಒಳ್ಳೆ ಫಲವತ್ತಾದ ಭೂಮಿ? ಒಳ್ಳೆ ಫಲವತ್ತಾದ ಭೂಮಿ ಸರ್. ಅದು ಸುಮಾರು 10-15 ಫೀಟ್ ವರೆಗೂ ಕಪ್ಪು ಮಣ್ಣಿದೆ ಸರ್. ಭೂಮಿ ಚೆನ್ನಾಗಿದೆ, ನಾವು ಕೂಡ ಕಾಳಜಿ ಚೆನ್ನಾಗಿ ಮಾಡಿದೀವಿ, ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ದೀವಿ ಸರ್. ಈಗ ತೊಗರಿ ನೋಡ್ರಿ, ಈಗ ಈ ಒಂದು ಅರ್ಜುನ್ ತಳಿ ಖರ್ಚು ಲೆಕ್ಕ ಹಾಕಿದ್ರಿ, ಎಷ್ಟು ಖರ್ಚಾಯ್ತು, ಎಷ್ಟು ಬಂದ ನೋಡ್ರಿ? 10 ಕ್ವಿಂಟಾಲ್ ಮೇಲೆ ಬರುತ್ತೆ ಒಂದ್ ಎಕರೆಗೆ ಅಂತಕ್ಕಂಥದ್ದು, ಈಗ ಮಾರುಕಟ್ಟೆಯಲ್ಲಿ 6,000 ಮೇಲೆ ಇದೆ ತೊಗರಿದಾರಣೆ ಅಲ್ವಾ? 6,000 ರೂಪಾಯಿ ಅಂತ ನಾವು ಎವರೇಜ್ ಹಿಡಿದ್ರು ಕೂಡ ಒಂದು 60,000 ರೂಪಾಯಿ 10 ಕ್ವಿಂಟಲ್ ಸರ್. ಹೌದು, 5-10,000 ರೂಪಾಯಿ ನಾನು ಎಕ್ಸ್ಪೆನ್ಸ್ ಇದುವರೆಗೆ ಮಾಡಿರೋಂಥದ್ದು. ನಾಳೆ ಹಾರ್ವೆಸ್ಟಿಂಗ್ ಅದೆಲ್ಲ ಆಗಿ ಮಾರ್ಕೆಟ್ಗೆ ಎಲ್ಲ ಹೋಗ್ಬೇಕಂದ್ರೆ ಒಂದು 5,000 ರೂಪಾಯಿ ಎಕ್ಸ್ಪೆನ್ಸ್ ಆಗ್ಬಹುದು. ಒಂದು 15,000 ರೂಪಾಯಿ ಒಂದ್ ಎಕರೆಗೆ ನಾನು ಖರ್ಚು ಮಾಡಿದಂತದ್ದು ಪ್ಲಸ್ ಆರ್ ಮೈನಸ್ 15,000 ರೂಪಾಯಿ ಅಂತ ಹೇಳಿದ್ರೆ ಒಂದು 40-45,000 ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿ ಇದೇನ್ ಸರ್? ಹೇಗ ಅನಿಸಿದೆ ಮತ್ತೆ ನಿಮಗೆ ತೊಗರಿ ಇದು ಒಳ್ಳೆ ಒಂದು ಇಳುವರಿ ಕೊಡ್ತಕ್ಕಂಥದ್ದು ಒಳ್ಳೆ ಲಾಭದಾಯಕ ತಳಿ ಆಗಬಹುದ ರೈತರಿಗೆ ಹೇಗೆ? ಹೌದು ಸರ್, ಹೌದು ಸರ್. ಈ ಪ್ರತಿ ವರ್ಷ ಉತ್ತಮ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯ ಇರಬಹುದು, ಬೇರೆ ಕಂಪನಿ ಇವರನ್ನು ಕೂಡ ಕಂಡಿಡಿದಿರ್ತಾರೆ. ತಳಿ ಹೊಸ ತಳಿಯನ್ನ ಹಾಕಿ ಪ್ರಾಯೋಗಿಕವಾಗಿ ನಾವು ನೋಡಿದಾಗ, ನಾವೀಗ ಸಿಂಧನೂರು ತಾಲೂಕಿನಲ್ಲಿ ಅವರು ನಾಗರಾಜನ್ ಅವರ ಪ್ರಗತಿಪರ ರೈತರು ಅವರು ಹೋದ ವರ್ಷ ಎಲ್ಲ ಹಾಕಿರೋದು ನೋಡಿದೀವಿ. ಸೊ ಯಾವಾಗ ನಾವು ಕಣ್ಣಿನಿಂದ ಕಂಡ ಮೇಲೆ ಸೊ ನಾವು ಈ ತರ ಒಳ್ಳೆ ಬೇರೆ ತಳಿನ ಹಾಕಿ ಚೆನ್ನಾಗಿ ಇಳುವರಿ ತೆಗಿಬಹುದು ಅನ್ನೋ ನಿರೀಕ್ಷೆಯಲ್ಲಿ ನಾವು ಹಾಕಿದೀವಿ. ರೈತ ಬಂಧುಗಳು ಕೂಡ ಪ್ರಾಯೋಗಿಕವಾಗಿ ಸುಮಾರು 10 ಎಕರೆ ಅವ್ರೇನಾದ್ರು ತೊಗರಿ ನಾಟಿ ಮಾಡೋದಿತ್ತು ಅಂತಂದ್ರೆ ಭೂಮಿ ಇತ್ತು, ಪ್ರತಿ ವರ್ಷ ಹಾಕ್ತಾ ಇದ್ರೆ ಅಂದ್ರೆ ಅಟ್ಲೀಸ್ಟ್ ಈ ವರ್ಷ ಮುಂದಿನ ವರ್ಷ 2 ಎಕರೆಗಾದ್ರೂ ಇದನ್ನ ಪ್ರಾಯೋಗಿಕವಾಗಿ ನೋಡಿದಾಗ ಅವರಿಗೆ ಕನ್ಫರ್ಮ್ ಆಯ್ತು ಅಂತಂದ್ರೆ ಚೆನ್ನಾಗಿ ಬಂದಿದೆ ಅಂತನ್ನೋದಾದ್ರೆ ಮುಂದೆ ಬರುವ ವರ್ಷಗಳಲ್ಲಿ ಅವ್ರು ಹೆಚ್ಚಿನ ಎಕರೆ ಮಾರು ಬೆಳೆಯನ್ನ ಬೆಳಿಬಹುದು ಸರ್. ಈಗ ಈ ತೊಗರಿ ಒಣಬೇಸಾಯಕ್ಕೆ ಹಾಕೋಬಹುದ ರೈತರು ಮಳೆ ಆಸರದಲ್ಲಿ? ಇದಕ್ಕೆ ಸ್ವಲ್ಪ ನೀರಿನ ತೇವಾಂಶ ಜಾಸ್ತಿ ಬೇಕಾಯ್ತು ಸರ್. ಈ ವರ್ಷ ಮಳೆ ಏನಾಗಿತ್ತಲ್ಲ ಸರ್, ಇದೇ ತರ ಮಳೆ ಪ್ರತಿಯೊಂದು 15-20 ದಿನಕ್ಕೆ ಒಂದ್ಸಲ ಹೆಂಗ್ ಮಳೆ ಆಯ್ತು ಸರ್, ಅದೇ ತರ ಮಳೆ ಆಯ್ತು ಅಂದ್ರೆ ಬಯಲು ಭೂ ಪ್ರದೇಶದಲ್ಲಿ ಕೂಡ ಇದನ್ನ ಬೆಳಿಬಹುದು ಸರ್, ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ಇಳುವರಿ ಕಡಿಮೆ ಆಗ್ತದೆ ನೀರು ಕಟ್ಟೋದಕ್ಕೂ ಈ ಒಣ ಬೇಸಾಯಕ್ಕೂ. ಅಂದ್ರೆ ಕೂಡ 4-5 ಕ್ವಿಂಟಲ್ ಅಂತೂ ಮಿನಿಮಮ್ ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಈ ತಳಿನ. ಅಂದ್ರೆ ರೈತರು ನೀರಿನ ಅನುಕೂಲತೆ ಅಂದ್ರೆ ಒಂದ್ 2 ನೀರು ಕೊಟ್ಟರೆ ಸಾಕಂತೀರಾ ಇದಕ್ಕೆ? 2 ನೀರು ಮಳೆ ಸ್ವಲ್ಪ ಮಧ್ಯದಲ್ಲಿ ಏನಾದ್ರೂ ಮಳೆ ಬರದಿದ್ದ ಪಕ್ಷದಲ್ಲಿ ಒಂದ್ 2 ಬಾರಿ ನೀರು ಹಾಯಿಸಿದ್ರೆ ಸುಮಾರು 5-7-8 ಈ ತರ ಕ್ವಿಂಟಲ್ಸ್ ನಾವು ಬೆಳಿಬಹುದು ಸರ್ ಬಯಲು ಪ್ರದೇಶದಲ್ಲಿ ಕೂಡ. 4-5 ಕ್ವಿಂಟಲ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಈಗ ನೋಡ್ರಿ ತೊಗರಿ ಏನ್ ಮಾಡ್ತಾರೆ ರೈತರು ಮಷಿನ್ ಕಟಿಂಗ್ ಇಂದ ಮಾಡಿಸಿರ್ತಾರೆ, ಆದ್ರೆ ಇದು ಹೈಟ್ ಆಗಿ ಬೆಳೆದ ಮತ್ತು ಬಡ್ಡೆ ಬಹಳ ದಪ್ಪ ಇರೋದ್ರಿಂದ ಮಷಿನ್ ಕಟಿಂಗ್ ಮಾಡ್ಲಿಕ್ಕೆ ಸೂಕ್ತ ಇದೆಯಾ ಹೇಗಿದು? ಇಲ್ಲ ಸರ್, ಇದು ಸ್ಟೆಮ್ ಕಾಂಡ ಬಡ್ಡಿ ಅಂತ ನಾವೇನಂತೀವಿ, ಥಿಕ್ನೆಸ್ ಬಹಳ ದಪ್ಪ ಇರೋದು ಸರ್. ಈ ಹೆಚ್ಚು ಕಡಿಮೆ ಮುಂಗೈ ಪಿಂಡ್ ಅಂತ ನಾವೇಂತೀವಿ ಅಲ್ಲಿವರೆಗೂ ಬೆಳಿತದೆ ಅಷ್ಟು ದಪ್ಪ. ಸೊ ಅದ್ರ ಮೇಲ್ಗಡೆ ಬಂದಂತ ಬ್ರಾಂಚಸ್ ಏನಿರ್ತಲ್ಲ ಸರ್, ಅದು ಕೂಡ ನಮ್ಮ ಹೆಬ್ಬಟ್ಟಿನ ತರ ಆ ಸೈಜ್ ಇರುತ್ತೆ. ಸೊ ಅದ್ರ ಮೇಲ್ಭಾಗದಲ್ಲಿ ಏನ್ ಬರ್ತಕ್ಕಂಥ ತಿಳು ಅಂತ ಕುಡುಗಲ್ನಿಂದ ನಾವು ಕೊಯ್ದುಬಿಟ್ಟು ಮಧ್ಯದಲ್ಲಿ ಹಾಕಿ ಸೊ ಅದನ್ನ 10 ಫೀಟ್ ಇಂದ ನಾವು ನಾಟಿ ಮಾಡಿರ್ತೇವಲ್ ಸರ್ ಸಾಲಿನ ಸಾಲಿಗೆ, ಅದನ್ನ ಟ್ರಾಕ್ಟರ್ ರಿವರ್ಸ್ ಮುಖಾಂತರ ಟ್ರಾಲಿಯಲ್ಲಿ ಕುಂಪೆ ಇರತಕ್ಕಂಥದ್ದನ್ನೆಲ್ಲ ಮೇಲ್ಭಾಗ ಟ್ರಾಲಿಯಲ್ಲಿ ಹಾಕಿ ಆ ಟ್ರಾಕ್ಟರ್ ಹಂಗೆ ಬ್ಯಾಕ್ ಸೈಡ್ ಹಂಗೆ ರಿವರ್ಸ್ ಬರ್ತಾ ಇದ್ರೆ ಹಿಂದಿನ ಕುಂಪೆ ಎಲ್ಲಷ್ಟು ಅದ್ರಲ್ಲಿ ಹಾಕ್ಬಿಟ್ಟು ಒಂದು ಸಮತಟ್ಟಾದ ಪ್ರದೇಶದಲ್ಲಿ ಅದನ್ನ ತಂದು ಹಾಕಿ ಈ ಬಂಗಾಲಿ ಮಷಿನ್ಸ್ ಅಂತ ಏನು ಬರ್ತಾವಲ್ ಸರ್, ಸೊ ಆ ಮಷಿನ್ ನಿಂದ ಹಾರ್ವೆಸ್ಟ್ ಮಾಡೋದ್ರಿಂದ ಬೆಳೆ ಕಾಳು ಕೂಡ ಬೆಳೆ ಆಗಂಗಿಲ್ಲ ಸರ್. ಆಮೇಲೆ ಇದಂತೂ ಈ ಮಷಿನ್ ಮುಖಾಂತರ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಆಗಂಗಿಲ್ರಿ, ಸ್ಟೆಮ್ ದಪ್ಪ ಇರೋದ್ರಿಂದ ಬ್ಲೇಡ್ ಕೂಡ ಅದು ಸ್ಮೂತ್ ಇರ್ತದೆ ಬಹಳ ಕಟ್ ಆಗ್ತವೆ. ಸೊ ಆ ಮಷಿನ್ ನಿಂದ ನಾವು ಏನಾದ್ರು ಇದನ್ನ ಕೂಡಿ ಹಾಕಿರ್ತಕ್ಕಂತ ರಾಶಿನ ಮಷಿನ್ಗೆ ಏನಾದ್ರು ಹಾಕಿದ್ವಿ ಅಂದ್ರೆ ಕೂಡ ಅದ್ ಕಾಳು ಹೊರಗಡೆ ಜಾಸ್ತಿ ಬಿಡ್ತದೆ ಸರ್, ಬೆಳೆನೂ ಆಗ್ತದೆ ಕಾಳು ಕೂಡ ವೇಸ್ಟ್ ಆಗ್ತದೆ ಸರ್. ಹಿಂಗಾಗಿ ನಾವು ಬಂಗಾಲಿ ಮಷಿನ್ ಮುಖಾಂತರ ಇದನ್ನ ರಾಶಿ ಮಾಡ್ಬೇಕಂತಂದು ಪ್ಲಾನ್ ಮಾಡಿದ್ವಿ. ಆಮೇಲೆ ಪ್ರಗತಿಪರ ರೈತರಾದಂತ ನಾಗರಾಜ್ ಅವ್ರನ್ನ ಕೂಡ ನಾವು ಸಂಪರ್ಕ ಮಾಡಿದ್ವಿ, ಅವರು ಬಂಗಾಲಿ ಮಷಿನ್ ನಲ್ಲಿ ಹಾಕ್ಲಿಕ್ಕೆ ಇದು ಹೇಳಿದ್ದಾರೆ. ಅದೇ ತರ ನಾವು ಈ ತಿಂಗಳ ಕೊನೆಯಲ್ಲಿ ನಾವು ರಾಶಿ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಹೇಗೆ ನಿಮಗೆ ಈ ಒಂದು ಅರ್ಜುನ್ 002 ತಳಿ ಒಂದು ತೃಪ್ತಿದಾಯಕವಾಗಿದೆ, ಇದು ಬೆಳಿಲಿಕ್ಕೆ ಯೋಗ್ಯ ಅಂತ ಹೇಳ್ತಾರೆ ರೈತರಿಗೆ? ಹೌದು ಸರ್, ತೃಪ್ತಿದಾಯಕವಾಗಿದೆ. ಇದು ಸುಮಾರು 7.5 ತಿಂಗಳವರೆಗೆ ಇದು ರಾಶಿ ಆಗ್ತದೆ. ಓ, ಅಂದ್ರೆ ಬೆಳವಣಿಗೆ ಇದು ಕಟಿಂಗ್ ಮಾಡ್ಬೇಕಾದ್ರೆ 7.5 ತಿಂಗಳ ಬೇಕು ಇದಕ್ಕೆ? ನಾಟಿ ಮಾಡಿ 7-7.5 ತಿಂಗಳವರೆಗೆ ಇದ್ರ ಅವಧಿ ಸರ್. ಓಹೋ, ಈ ನಾವು ಉಲ್ಯಾಳು ಮತ್ತೆ TSR ಇದನ್ನ ಹಾಕಿರ್ತೀವಲ್ ಸರ್, ಸೊ ಅದು 4-5 ತಿಂಗಳೊಳಗೆ ಈ ತರ ನಾವು ರಾಶಿ ಮಾಡೋದಂತದ್ ಕಂಡಿದೀವಿ. ಹೌದು, ಸೊ ಆ ರೈತರು ಇದು ಇನ್ನೂ ಮಗ್ಗೆ ಓಡದಿಲ್ಲ, ಹೂ ಬಂದಿಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ರೈತರು ನಾವು ಕೇಳಿದ ಪ್ರಕಾರ ಅದನ್ನ ಕುರಿ ಮೇಯಿಸಿದ್ದಾರೆ. ಓಹೋಹೋ, ಅಂದ್ರೆ ಇದು ಮುಂದೆ ಮುಗ್ಗಿ ಬರಂಗಿಲ್ಲ ಬರಂಗಿಲ್ಲ ಅಂತಂದ್ಬಿಟ್ಟು ಅದು ಗೊಡ್ಡ ಗಿಡ ಅಂತ ಭಾವನೆಯಿಂದ ಕೆಲವೊಂದಿಷ್ಟು ಜನ ರೈತರು ನಾವು ಕೇಳಿದ ಪ್ರಕಾರ ಕುರಿ ಕೂಡ ಮೇಯಿಸಿದ್ದಾರೆ. ಇದು ಅವಧಿ 7-7.5 ತಿಂಗಳು ಇರೋದ್ರಿಂದ ರೈತರು ಸ್ವಲ್ಪ ತಾಳ್ಮೆಯಿಂದ ಕೂಡ ಇದನ್ನ ನಿರೀಕ್ಷೆ ಮಾಡಬಹುದು ಸರ್. ಅಂದ್ರೆ ನೋಡ್ರಿ, ಈಗ ಎಕರೆ ಕನಿಷ್ಠ ನಿಮ್ದು 10 ಕ್ವಿಂಟಲ್ ಮೇಲೆನೆ ಇಳುವರಿ ಬರ್ತಾ ಇದೆ, ಸುಮಾರು 45,000-50,000 ರೂಪಾಯಿ ಒಂದ್ ಎಕರೆ ಉಳಿತಾ ಇದೆ, 10,000-15,000 ರೂಪಾಯಿ ಖರ್ಚು ಮಾಡಿದೀರಿ. ಹೌದು ಸರ್, ಒಳ್ಳೆ ಒಂದು ಇದು ಅಂತ ಹೇಳ್ಬೋದು. ಆಮೇಲೆ ಏನು ಅಂತ ರಿಸ್ಕ್ ಏನು ಇಲ್ಲ ಈ ಬೆಳೆಯಲ್ಲ? ರಿಸ್ಕ್ ಏನಿಲ್ಲ ಸರ್, ರಿಸ್ಕ್ ಏನಿಲ್ಲ. ನಾವು 1 ಎಕರೆಗೆ 200 ಗ್ರಾಮ್ ಮಾತ್ರ ಬೀಜ ಇದಾಗ್ತದೆ ಸರ್ ನಾಟಿ ಮಾಡ್ಲಿಕ್ಕೆ. ಕಡಿಮೆ ಬೀಜ ಮತ್ತು ಅಂತರ ಕೂಡ ಜಾಸ್ತಿ ಇಟ್ಟಿರೋದ್ರಿಂದ ಗಾಳಿ ಮತ್ತು ಬೆಳಕು ಸಮೃದ್ಧಿಯಾಗಿ ಪ್ರತಿ ಗಿಡದ ಮೇಲೆ ಬೀಳೋದ್ರಿಂದ ಗಿಡ ದಷ್ಟಪುಷ್ಟವಾಗಿ ಬೆಳಿತೇವೆ ಸರ್. ಹೌದು, ಆಮೇಲೆ ಇದ್ರಲ್ಲಿ ಅಂತರ್ ಬೇಸಾಯ ಎಷ್ಟು ಸಲ ಮಾಡಿದ್ರಿ? ಅಂತರ ಬೇಸದಲ್ಲಿ ಮಧ್ಯದಲ್ಲಿ ನಾವು ಉದ್ದು ಮತ್ತು ಹೆಸರು ಹಾಕಿದ್ದೀವಿ ಸರ್. ಇದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಮಂತ್ ನಲ್ಲಿ 70 ದಿನದ ಹೆಸರು ಈ ತರ ನಾವೇನ್ ಹೇಳ್ತೀವಲ್ಲ ಸರ್. ಹೆಸರು ಬೆಳೆ ತಕ್ಕೊಂಡಿರೋದ್ರಲ್ಲಿ ಇಲ್ಲ ಸರ್, ಹಾಕಿದ್ವಿ. ಆ ಮಧ್ಯದಲ್ಲಿ ಫ್ಲವರಿಂಗ್ ಟೈಮ್ ನಲ್ಲಿ ಏನಾಯ್ತು, ಮಳೆ ಬಂತು. ಮಳೆ ಬಂದು ಅದು ಫ್ಲವರ್ ಎಲ್ಲ ಡ್ರಾಪ್ ಆಯ್ತು. ಡ್ರಾಪ್ ಆದ ತಕ್ಷಣ ನಾವೇನ್ ಮಾಡಿದ್ವಿ, ಅದನ್ನ ಕೀಳಿಲ್ರಿ, ಅದನ್ನೇ ಎಲೆ ಗೊಬ್ಬರ ಆಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ರೂಟರ್ ಹೊಡೆದ್ಬಿಟ್ಟಿ ಸರ್. ರೋಟರ್ ಹೊಡೆದು ಅಲ್ಲೇ ಮತ್ತೆ ಕಲ್ಟಿವೇಶನ್ ಮಾಡಿಬಿಟ್ಟಿರೋದು. ಕಲ್ಟಿವೇಶನ್ ಮಾಡಿದ್ವಿ, ಅದು ಕೂಡ ಭೂಮಿಗೆ ಫಲವತ್ತತೆ ಆಯ್ತು. ನಾವು ಅಂತರ್ ಬೆಳೆ ಅದನ್ನ ಫಸಲನ್ನ ನಿರೀಕ್ಷೆ ಮಾಡಿದ್ವಿ, ಆದ್ರೆ ಹವಾಮಾನ ವೈಪರೀತ್ಯದಿಂದ ಈ ತರ ಆಗೋದ್ರಿಂದ ನಮ್ಗ ಬೆಳೆ ಬರದಿದ್ರು ಕೂಡ ಗೊಬ್ಬರ ಕೂಡ ಪರಿವರ್ತನೆ ಆಗಿ ಭೂಮಿ ಫಲವತ್ತತೆಯಿಂದ ಈ ತೊಗರಿ ಬೆಳೆ ಗಿಡ ಕೂಡ ಸಮೃದ್ಧಿ ಆಗಿದೆ ಸರ್. ಅಂದ್ರೆ ಸಾಲಿಂದ ಸಾಲಿಗೆ 10 ಫೂಟ್ ಇರೋದನ್ನ ನಡುವೆ ಉದ್ದು ಹೆಸರು ಹಾಕೊಂಡ್ರೆ ಅದು ಒಂದು ಎಡಿಷನಲ್ ಆಗಿ ಇನ್ಕಮ್ ಬರಬಹುದು. ಹೌದು ಸರ್, ಹೌದು ಸರ್. 70 ದಿನದಲ್ಲಿ ಎರಡೂವರೆ ತಿಂಗಳ ಅವಧಿಯಲ್ಲಿ ಆ ಬೆಳೆನ ನಾವು ತೆಗಿಬಹುದು. ಉದ್ದು, ಹೆಸರು, ವೆಜಿಟೇಬಲ್ಸ್ ಏನಾದ್ರು ಹಾಕೋಬಹುದು. ಈ ತರ ಕೂಡ ಮಾಡಿದಾರೆ ಸರ್, ಪ್ರಗತಿಪರ ರೈತರು ಮಾಡಿದಾರೆ. ಇದನ್ನ ಇನ್ನೂ ಕ್ಷೇತ್ರ ಜಾಸ್ತಿ ಮಾಡಬೇಕಂತಿದೆ ಹೇಗೆ? ಹೌದು ಸರ್, ಸುಮಾರು ಒಂದು 20 ಎಕರೆ ಮೇಲ್ಪಟ್ಟು ಕೂಡ ಮುಂದಿನ ವರ್ಷ ಈ ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ದು ಮುಂದಿನ ವರ್ಷ ಸುಮಾರು ಒಂದು 20 ಎಕರೆವರೆಗೆ ಇದನ್ನು ವಿಸ್ತರಣೆ ಮಾಡ್ಬೇಕಂತ ಮಾಡಿದ್ವಿ. ಸುಮಾರು ರೈತ ಬಂಧುಗಳಿಗೆ ಕೂಡ ಇದನ್ನು ವಿನಂತಿ ಮಾಡ್ತಾ ಇದ್ದೇನೆ. ಕೆಲವೊಂದಿಷ್ಟು ಜನ ರೈತರು ಬಂದು ನೋಡಿದ್ದಾರೆ, ಅವ್ರಿಗೆ ಕೂಡ ಈ ತಳಿಯ ಬೀಜಗಳನ್ನ ಉತ್ತಮ ಇದರಲ್ಲಿ ನಾವು ಸಾರ್ಟ್ ಔಟ್ ಮಾಡಿ ಚೆನ್ನಿಗೆನ ಎಲ್ಲ ಹಾಕಿ ದಪ್ಪ ಪಿಂಡ ಇರತಕ್ಕಂತ ಬೀಜನ್ನ ತೆಗೆದಿಟ್ಟಿದ್ರೆ ನಾವು ತಗೊಂತೀವಿ ಮುಂದಿನ ವರ್ಷ ಅಂತಂದು ಕೆಲವು ರೈತರು ಬಂದು ನೋಡಿ ಹೇಳೋಗಿದ್ದಾರೆ. ಇದನ್ನ ರಾಶಿ ಆದ ತಕ್ಷಣ ಹೆಚ್ಚಿನ ಜನರಿಗೆ ಮಾಹಿತಿನೂ ಸಿಗ್ತದೆ. ನಾವು ಕೂಡ ಬೀಜವನ್ನ ಸಂಸ್ಕರಣೆ ಮಾಡಿ ಕೆಲವೊಂದಿಷ್ಟು ಬೀಜವನ್ನ ಒದಗಿಸಲಿಕ್ಕೆ ತಾವು ತಯಾರಾಗಬೇಕಷ್ಟೇ. ಹೌದು ಸರ್, ಸುಮಾರು 4-5 ಕ್ವಿಂಟಲ್ ಈ ವರ್ಷ ತೆಗೆದಿಟ್ಟಿರ್ತೇನೆ. ಅದ್ರದ್ದು ರೈತರಿಗೆ ಅನುಕೂಲತೆ ಆಗುತ್ತಂತ ಉದ್ದೇಶದಿಂದ ಮುಂಬರುವ ದಿನಗಳಲ್ಲಿ ಒಳ್ಳೆಯ ತಳಿಯ ಬೀಜಗಳನ್ನು ನಾಟಿ ಮಾಡಿ ಹೆಚ್ಚಿನ ನಿರೀಕ್ಷೆಯನ್ನು ಪಡೆಯಬಹುದು ರೈತ ಬಾಂಧವರು ಅಂತಂದು ವಿನಂತಿ ಮಾಡ್ತೇನೆ ಸರ್ ನಾನು. ಈಗ ಚಂದ್ರಶೇಖರ್ ಅವರು ತಮ್ದು Arjun 002 ಹೊಸ ತೊಗರಿ ತಳಿಯನ್ನು ಹಾಕಿದ್ರಿ, ಬೀಜಗಳ ಲಭ್ಯತೆ ನಿಮ್ಮಲ್ಲಿ ಇನ್ನೇನು ಇನ್ನೊಂದ್ 2 ದಿನದಲ್ಲಿ ಕಟಿಂಗ್ ಆಗತ್ತೆ ನಿಮ್ದು, ರಾಶಿ ಮಾಡಿ ಬೀಜ ಸಂಸ್ಕರಣೆ ಮಾಡಿ ಇಡ್ತಾ ಇದ್ದೀರಿ. ಯಾರಾದರೂ ರೈತರು ಬೇಕಾದಂತವ್ರು ನಿಮ್ಮ ಕಾರ್ಯಕ್ರಮವನ್ನ ಕೇಳಿ ಇದ್ರ ಬಗ್ಗೆ ತಳಿ ಬಗ್ಗೆ ವಿಶೇಷತೆ ಆಸಕ್ತಿ ಹೊಂದಿದಂತವ್ರು ಬೇಕಾದ್ರೆ ನಿಮ್ ಫೋನ್ ಸಂಖ್ಯೆನ ಕೊಡಿ, ನಿಮ್ ಜೊತೆ ಮಾತಾಡಿ ಬೀಜದ ಬಗ್ಗೆ ವಿಚಾರ ಪಡ್ಕೊಳಕ್ಕೆ. ಸರ್, ಚಂದ್ರಶೇಖರ್ ಜಾಗಿದ್ದಾರೆ, ಪಾಮನ್ ಕಿಲ್ಲೂರು, ಮಸ್ಕಿ ತಾಲೂಕ, ರಾಯಚೂರು ಜಿಲ್ಲೆ. ನನ್ನ ಫೋನ್ ನಂಬರ್ ಬಂದ್ಬಿಟ್ಟು 8 9 7 0 7 0 9 7 9 7 6 0 6 0 3 6 3 6. ಹೌದು ಸರ್, ಈ ಒಂದು ಫೋನ್ ಸಂಖ್ಯೆಗೆ ರೈತ ಬಾಂಧವರು ಸಂಪರ್ಕ ಮಾಡಿ Arjun 002 ಒಂದು ತೊಗರಿ ತಳಿ ಬೀಜದ ಬಗ್ಗೆ ವಿಚಾರ ಮಾಡ್ಕೋಬಹುದು. ಬೆಳೆ ಬಗ್ಗೆ ವಿಚಾರವನ್ನ ನಮ್ಮ ರೈತರು ಮಾಡ್ಕೊಳ್ಳಿ. ಇದೊಂದು ಹೊಸ ತಳಿ ಆಗಿರೋದ್ರಿಂದ ರೈತರು ಪ್ರಾಯೋಗಿಕವಾಗಿ 1 ಎಕರೆ 2 ಎಕರೆದಲ್ಲಿ ಬೆಳಿಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ನಿಮ್ಮ ಒಂದು ಏನು ಹೊಸ ಪ್ರಯತ್ನ ಮಾಡಿದ್ರಿ ಚಂದ್ರಶೇಖರ್ ಅವರೇ, ಖಂಡಿತ ಮುಂದಿನ ದಿನಗಳಲ್ಲಿ ನೋಡಿ ಒಂದು 20 ಎಕರೆ ಹಾಕ್ಬೇಕಂತ ಮಾಡಿರಂತಕ್ಕಂತ ವಿಚಾರ ವ್ಯಕ್ತ ಮಾಡಿದ್ರಿ. ತೊಗರಿ ಹಾಕ್ತಾರೆ ರೈತರು 4 ಕ್ವಿಂಟಲ್ 5 ಕ್ವಿಂಟಲ್ 3 ಕ್ವಿಂಟಲ್ ಬಾಳೆ ಒಳ್ಳೆ ಇಳುವರಿ ಬಂತಂದ್ರೆ 4 ಕ್ವಿಂಟಲ್ ಬರ್ತಾವ ತೊಗರಿ ಬೆಳೆಗಳು. ಜಾಸ್ತಿ ಬರೋದಿಲ್ಲ ಒಣ ಬೇಸದಲ್ಲೆಲ್ಲ. ಒಂದನ್ನು ಒಂದ್ ಅಥವಾ 2 ನೀರನ್ನು ಕೊಟ್ರೆ ಇಲ್ಲಿ ನೋಡ್ರಿ 10 ಕ್ವಿಂಟಲ್ ಇಳುವರಿನ ಪಡೆಯುವಂತ ಒಂದು ತೊಗರಿ ತಳಿ ಇದೆ ಇದು. ರೈತರು ಇದ್ರ ಬಗ್ಗೆ ಆಸಕ್ತಿಯನ್ನ ವಹಿಸಿ ನಿಮ್ಮಿಂದ ನಿಮ್ಮನ್ನ ಸಂಪರ್ಕ ಮಾಡಿದ್ರ ಬಗ್ಗೆ ವಿಶೇಷವಾದಂತ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳೋಣ. ಇದುವರೆಗೆ ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರ ನಿಮ್ಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪಾಮನಕಲ್ಲೂರು ಗ್ರಾಮದ ರೈತರಾದ ಚಂದ್ರಶೇಖರ್ ಅವರ ಹೊಸ ತೊಗರಿ ತಳಿ Arjun 002 ಬೆಳೆಯ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಈಗ ಪೇಟೆ ಧಾರಣೆಯನ್ನು ಕೇಳೋಣ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಮೊದಲಿಗೆ ಕಡಲೆಕಾಳು 4489 ರೂಪಾಯಿಗಳಿಂದ 4703, ಹತ್ತಿ ಹೈಬ್ರಿಡ್ 44 9000 ರೂಪಾಯಿಗಳಿಂದ 10300, ಈರುಳ್ಳಿ 770 ರೂಪಾಯಿಗಳಿಂದ 2900 ರೂಪಾಯಿಗಳು, ಭತ್ತ 1489 ರೂಪಾಯಿಗಳಿಂದ 1989 ರೂಪಾಯಿಗಳು, ಸೂರ್ಯಕಾಂತಿ 6139 ರೂಪಾಯಿಗಳು, ಕೆಂಪು ತೊಗರಿ 4580 ರೂಪಾಯಿಗಳಿಂದ 6471 ರೂಪಾಯಿಗಳು, ಬಿಳಿ ತೊಗರಿ 5920 ರೂಪಾಯಿಗಳಿಂದ 6550 ರೂಪಾಯಿಗಳು. ಲಿಂಗಸುಗುರ್ ಮಾರುಕಟ್ಟೆ ಪೇಟೆ ಧಾರಣೆ ಹೀಗಿದೆ. ಸಜ್ಜೆ 2010 ರೂಪಾಯಿಗಳು, ಕಡಲೆಕಾಳು 4600 ರೂಪಾಯಿಗಳಿಂದ 4880 ರೂಪಾಯಿಗಳು, ನೆಲಗಡಲೆ 5200 ರೂಪಾಯಿಗಳಿಂದ 6449 ರೂಪಾಯಿಗಳು, ಭತ್ತ 2325 ರೂಪಾಯಿಗಳು, ತೊಗರಿ 5200 ರೂಪಾಯಿಗಳಿಂದ 5600 ರೂಪಾಯಿಗಳು. ರೈತ ಬಾಂಧವರೇ, ಇವು ಕೃಷಿ ಉತ್ಪನ್ನ ಮಾರುಕಟ್ಟೆ ದಿನದ ಪೇಟೆ ಧಾರಣೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಕೇಳಿದಿರಿ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ ಎಲ್ಲ ಮಣ್ಣಿಗೆ ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು, ಫ್ಯಾಕ್ಟ್ ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟ್ ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ಈಗ ಕುಷ್ಟಗಿ ತಾಲೂಕಿನ ತಾವರಗೆರೆ ಗ್ರಾಮದ ಭರಮಪ್ಪ ಹಾಗೂ ಸಂಗಡಿಗರಿಂದ ದಪ್ಪಿನ ಆಟದ ಪದಗಳನ್ನು ಕೇಳೋಣ. ಚೆನ್ನಾಗಿ ಕಾಣಿಸ್ತೀವಿ ಮಾಸ್ತಾರ ಹಾರಿ ತೋಕವರ, ಅಣ್ಣ ಇಲ್ಲೇ ಹೇಳೋ ನಿನ್ನಗ ಯಾತಾರ, ಅಣ್ಣ ಇಲ್ಲೇ ಹೇಳೋ ನಿನ್ನಗ ಯಾತಾರ. ಯಾಕೋ ನೆದರ ಮಾಡ್ತಿ ದೊಟ್ಟಕರ, ಹೀಗ್ಯಾಕ ಮಾಡ್ತಿದೋ ಮುಡುದಾರ, ಹೀಗ್ಯಾಕ ಮಾಡ್ತಿದೋ ಮುಡುದಾರ. ಕೊಟ್ಟೇನ್ರಿ ಸರಕಾರ ನಿಮಗೆ ಅಧಿಕಾರ ಕೊಟ್ಟದೇನ ಸರಕಾರ, ನಯ ಅಧಿಕಾರ ಕೊಟ್ಟೇನ್ರಿ ಸರಕಾರ, ಅಧಿಕಾರ ಕೊಟ್ಟದೇನ ಸರಕಾರ. ಎಷ್ಟು ನೀತಿ ಹೇಳ್ತಿದೆ ವಯ್ಯಾರೆ ಕಾಮನ ಪಾದಯರೇ, ಎಲ್ಲ ಕೋಣಿ ಒಳಗ ಹೋಗ ನಡಲೆ ಮಾಡಲೆ ಚುಂದಾರಿ ಬಡವಾರ ಮಾಡಿದ್ರ ಬಿಡವಾರ್ಯನು ನೀನು ಹಾಗೋ ಪರ ಎಲ್ಲ ಕೈಯಾಗ ಸಿಕ್ಕಿದಲೆ ಕೈಯಾರಿ ಎಲ್ಲ ಕೈಯಾಗ ಸಿಕ್ಕಿದಲೆ ಕೈಯಾರಿ ಅಣಿಮ್ಯಾಲ್ ಚಂದಾರೆ ಇಲ್ಲ ಜಡಿಗಳ ನೋಡಿದ್ರ ನಗಾರಡೆ ಇಲ್ಲ ಜಡಿಗಳ ನೋಡಿದ್ರ ನಗಾರಡೆ ಸುತ ಗಜಾನನಾ ಅಗಜಾವರ ಸುತ ಗಜಾನನಾ ಗಜಾನನಾ ಗಣವರ ಇವನ ನವರತನ ದೇಶದೊಳಗ ಕೋಟಿಗೆ ನವರತನ ನವರತನ ವಿದ್ಯೆ ಕಾಯಕರ ಸುಟ್ಟ ಹೋರ ಹನಮಂತ ದೇವರ ಕೋಷ್ಟಿಗೆ ದೂರ ಹನಮಂತ ದೇವರ ಹನಮಂತ ದೇವರ ಪಾದಕ್ಕೆ ನಮಸ್ಕಾರ ಹನಮಂತ ದೇವರ ಪಾದಕ್ಕೆ ನಮಸ್ಕಾರ ಇಲ್ಲೇ ಹಿಂದಿನ ಸಭಾದಲ್ಲೇ ಹನುಮಂತ ಬಹಾರೋ ಇಲ್ಲೇ ಹಿಂದಿನ ಸಭಾದಲ್ಲೇ ಜಗ ಜಗ ಜಗದೀಶನಗೆ ಚಂದ ಪವನವಾಸ ಜಗ ಜಗ ಜಗದೀಶನಗೆ ತಂದ ಪವನವಾಸ ಅದ ಮೂರ ದಿವಸ ಖುಷಿಗೆ ರವಿ ಮಾಡ್ಯಾರ ಅದ ಮೂರ ದಿವಸದ ಖುಷಿಗೆ ಮಾಡಿದ್ರ ಲಗ್ನವ ಜಗ ಜಗ ಜಗದೀಶ ಯನಗೆ ತಂದ ಪವನವಾದ ಜಗ ಜಗ ಜಗದೀಶ ಯನಗ ತಂದ ಪವನವಾದ ಜಗ ಜಗ ಜಗದೀಶ ಯನಗೆ ತಂದ ಪವನವಾದ ಜಗ ಜಗ ಜಗ ಎನ್ನ ಕಾಂತ ಪುರುಷನ ರೂಪ ಹಚ್ಚಿದಂಗ ಬಿದಲಿಯ ಲಾಂಪ ಹಾಂ ರೂಪ ಹಚ್ಚಿದಂಗ ಬಿದಲಿಯ ಲಾಂಪ ಎನ್ನ ಕಾಂತ ಪುರುಷನ ರೂಪ ಹಚ್ಚಿದಂಗ ಬಿದಲಿಯ ಲಾಂಪ ಹಾಂ ಅಯ್ಯನ್ನ ಕಾಂತ ಪುರುಷನ ರೂಪ ಹಚ್ಚಿದಂಗ ಬಿದಲಿಯ ಲಾಂಪ ಅಡವಿಯ ಸಾಲದಂಗ ಬಿದ್ದೈತ್ರಿ ಬಿಸಲ ಅಯ್ಯನ್ನ ಪುರುಷ ರಾಜನ ರೂಪ ಹಚ್ಚಿದಂಗ ಬಿದಲಿಗೆ ಲಾಂಪ ಅಳು ಬ್ಯಾಡ ಅಳು ಬ್ಯಾಡ ಕಾಂತ ತೂಗತೀನಿ ಮಲಗ ಸುಮ್ಮನ ಅಳು ಬ್ಯಾಡ ಅಳು ಬ್ಯಾಡ ಕಾಂತ ತೂಗತೀನಿ ಮಲಗ ಸುಮ್ಮನ ಗಿಡಕ್ಕೆ ತೊಟ್ಟಿಲ ಕಟ್ಟಿ ನಾನು ಜೋಗುಳಾಡುವ ಗಿಡಕ್ಕೆ ತೊಟ್ಟಿಲ ಕಟ್ಟಿ ನಾನು ಗಿಡಕ್ಕೆ ತೊಟ್ಟಿಲ ಕಟ್ಟಿ ನಾನು ಜೋಗುಳಾಡು